ಯಕ್ಷಗಾನದ ಹಾಡುಗಳು, ಪ್ರಸಂಗ ಸೌಗಂಧಿಕ ಹರಣ, ಭಾಗವತರು ಶ್ರೀಪತಿ ನಾಯಕ್ ಅಜೇರು, ಮದ್ದಳೆ ಗೋಪಾಲಕೃಷ್ಣ ಭಟ್ ಟೆಂಕಬೈಲು, ಚಂಡೆ ಪ್ರಕಾಶ್ ಬಂಗಾರಡ್ಕ, ನಿರೂಪಣೆ ರಾಧಾಕೃಷ್ಣ ಕಲ್ಚಾರ್. ಕೇಳಿ ಸೌಗಂಧಿಕ ಹರಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದವಾಗ್ನಿಯಂದಾದಿ ಮೆರೆವ ದಾರಿಷ್ಟಾರ್ಥವ ಇವಾಗ ಆರತಿ ಎತ್ತೀರೇ, ಆರತಿ ಎತ್ತೀರೇ ಗಜಮುಖದ ಬಗೆ ಗಣಪಗೆ ಸೌಗಂಧಿಕ ಹರಣ. ಇದನ್ನು ಬರೆದವರು ಧ್ವಜಪುರದ ನಾಗಪ್ಪಯ್ಯ ಎಂಬ ಹೆಸರಿನ ಕವಿ. ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿ ಸೌಗಂಧಿಕ ಪುಷ್ಪದ ಪರಿಮಳದಿಂದ ಆಕರ್ಷಿತಳಾಗಿ ಅದನ್ನು ತಂದುಕೊಡೆಂದು ಭೀಮನಲ್ಲಿ ಕೇಳುವ ಸನ್ನಿವೇಶದಿಂದ ಪ್ರಾರಂಭವಾಗ್ತದೆ. ಇದೀಗ ಮೊದಲ ಹಾಡು ವಿಧುಕುಲಾದೀಪ ಕೇಳು. ವಿಧುಕುಲಾಧಿಪ ಕೇಳಿ ಪರಿಯಿಂದಲಾವನ ಮುದದಿ ಸಂಚರಿಸುತ್ತೀರೇ ಆಕರ್ಷಣೀಯವಾದ ಸೌಗಂಧಿಕದ ಪರಿಮಳವನ್ನು ಆಗ್ರಹಣಿಸಿದ ದ್ರೌಪದಿಗೆ ಆ ಹೂವನ್ನು ಪಡೆಯಬೇಕು ಅನ್ನುವ ಹಂಬಲ ಹುಟ್ಟುತ್ತದೆ. ಆದರೆ ಅದನ್ನು ಪಡೆಯುವ ವಿಧಾನ ಮಾತ್ರ ಗೊತ್ತಿಲ್ಲ. ಹೀಗಾಗಿ ಅವಳು ಚಿಂತೆಗೊಳಗಾಗ್ತಾಳೆ. ಏನ ಮಾಡಲಿ ಶಿವನೇ, ಏನ ಮಾಡಲಿ ಶಿವನೇ, ಈ ಮನಸ್ಸು ನಿಧಾನವಾಗದು ಸುಮ್ಮನೆ, ಮನಸ್ಸು ನಿಧಾನವಾಗದು ಸುಮ್ಮನೆ, ಪ್ರಾಣ ಸರೋಜದ ಅಧೀನವಾಯಿತು, ಪ್ರಾಣ ಸರೋಜದ ಅಧೀನವಾಯಿತು, ಪವಮಾನಗಿ ಪರಿಗಗೆ ಏನು ತನ್ನೊಡ ನಿಂತು, ಏನ ಮಾಡಲಿ ಶಿವನೇ, ಈ ಮನಸ್ಸು ನಿಧಾನವಾಗದು ಸುಮ್ಮನೆ. ತಾನು ಪಡೆಯಲಾರದ ಹೂವಿನ ದಿವ್ಯ ಗಂಧವನ್ನು ತಂದು ತನ್ನ ಮೂಗಿಗೆ ಆಕರ್ಷಣೆ ಹುಟ್ಟುವಂತೆ ಮಾಡಿದ ವಾಯುದೇವನಿಗೆ ತನ್ನ ಮೇಲೆ ಏನು ಹಗೆಯಪ್ಪ ಅಂತ ದ್ರೌಪದಿಗೆ ದುಃಖವಾಗ್ತದೆ. ಮಾತ್ರವಲ್ಲ, ತಾನೀಗ ಅದನ್ನು ಪಡೆಯದೇ ಹೋದರೆ, ತನ್ನ ಮನಸ್ಸೆಲ್ಲ ಹೂವಿನ ಅಧೀನವಾಗಿದೆ, ಅದನ್ನು ಪಡೆಯದೇ ಹೋದರೆ ಬದುಕಿ ಪ್ರಯೋಜನವೇನು ಎನ್ನುವ ಚಿಂತೆಯೂ ಅವಳನ್ನು ಕಾಡುತ್ತದೆ. ಚಂದವಾಗಿಹ ಜಲಜ ಸೂಡುವ, ಚಂದವಾಗಿ ಜಲಜ ಸೂಡುವ ಸುಂದರಾಂಗಿಯರೇಸು ಧನ್ಯರೋ, ಚಂದವಾಗಿಯ ಜಲಜ ಸೂಡುವ ಸುಂದರಾಂಗಿಯರೇಸು ಧನ್ಯರೋ, ಮಂದ ಭಾಗ್ಯಳಿಗೆಂತೂ ದೊರಕುವುದೆಂದು ಚಿಂತಿಸುತ್ತಾಯದ ಆ ಮಲಗಿತ್ತಂದವನು ತಿಳಿದಾಗ ಭೀಮನು ಬಂದು ಗಲ್ಲವ ಬಿಡಿದು ಮಾತಾಡಿಸಿದ ಮುತ್ತಿಸುತ್ತ ಸೌಗಂಧಿಕವನ್ನೇ ನೆನೆದು ನೆನೆದು ಕೊರಗುತ್ತ ಬೇರೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಉಣ್ಣುವುದು ಬೇಡ ಉಡುವುದು ಬೇಡ ಎಂಬ ಸ್ಥಿತಿಯಲ್ಲಿ ಖಿನ್ನತೆಯಿಂದ ದ್ರೌಪದಿ ಇದ್ದಳೆ. ಅವಳ ಗಂಡ ಭೀಮಸೇನ ಇವಳನ್ನು ಗಮನಿಸ್ತಾನೆ. ಮಾತ್ರ ಅಲ್ಲ, ಇವಳ ಚಿಂತೆಗೆ ಕಾರಣವನ್ನು ತಿಳಿಯಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಬಂದು ಅವಳನ್ನು ಮಾತನಾಡಿಸ್ತಾನೆ. ತನ್ನ ಪತ್ನಿಯ ಚಿಂತೆ ಏನು ಅಂತ ತಿಳಿಯುವುದಕ್ಕೆ ಪ್ರಯತ್ನಿಸ್ತಾನೆ. ಚಿಂತಿಸದಿರು ಜಾಣೆ, ಚಿಂತಿಸದಿರು ಜಾಣೆಯೇ, ಚಿಂತಿಸದಿರು ಜಾಣೆಯೇ, ಬಿಡು ನಿನ್ನಂತರಂಗವೇನೆ, ಬಿಡು ನಿನ್ನಂತರಂಗವೇನೆ, ಚಿಂತಿತಾರ್ಥವೇನು ಸಿರದ ಸಲಿಸುವೆ, ಕಾಂತಾಮಣಿ ಕೇಳ್ಕಣ ವ್ಯಳವ್ಯಾತಗೆ, ಚಿಂತಿಸದಿರು ಜಾಣೆ ಬಿಡು ನಿನ್ನಂತರಂಗವೇನೆ, ಚಿಂತಿಸ ನೀನು ದುಃಖಿಸಬೇಡ, ನಿನ್ನ ದುಃಖದ ಕಾರಣವನ್ನು ಹೇಳಿದರೆ ಅದನ್ನು ನಿವಾರಿಸ್ತೇನೆ, ನಿನ್ನ ಚಿಂತೆಯನ್ನು ದೂರ ಮಾಡುತ್ತೇನೆ ಅಂತ ಭೀಮಸೇನ ಆಶ್ವಾಸನೆಯನ್ನು ಕೊಡುತ್ತಾನೆ. ಇವನ ಈ ಆಶ್ವಾಸನೆಯನ್ನು ಕೇಳಿದ ದ್ರೌಪದಿ, ತನಗೆ ಯಾವ ಪರಿಮಳ ತನ್ನನ್ನು ಆಕರ್ಷಿಸಿದೆಯೋ ಆ ಸೌಗಂಧಿಕ ಬೇಕು ಎನ್ನುವ ಬಯಕೆಯನ್ನು ಪ್ರಕಟಿಸ್ತಾಳೆ. ಆ ಹೂ ಎಲ್ಲಿದೆಯೋ ಗೊತ್ತಿಲ್ಲ, ಹೇಗದನ್ನು ಸಂಪಾದಿಸಬೇಕೋ ಗೊತ್ತಿಲ್ಲ, ತಂದುಕೊಡು ಅಂತ ಭೀಮನಲ್ಲಿ ದ್ರೌಪದಿ ಕೇಳಿದಾಗ ಭೀಮನಿಗೆ ಆಶ್ಚರ್ಯವಾಗ್ತದೆ. ಮಾತ್ರವಲ್ಲ, ಅದು ತನ್ನಿಂದ ಸಾಧ್ಯವಿಲ್ಲ ಅಂತ ಮಾಡ್ತಾನೆ. ತರುಣಿ ಏನೆಂಬೇನಿದಕ್ಕೆ, ತರುಣಿ ಏನೆಂಬೇನಿದಗೆ ನಾನು ಕೊನೆಗೂ ಭೀಮಸೇನ ದ್ರೌಪದಿಯ ಹಠಕ್ಕೆ ಮಣಿಬೇಕಾಗ್ತದೆ. ಹೂವನ್ನು ತಂದು ಕೊಡದೇ ಇದ್ರೆ ತಾನು ಪ್ರಾಣವನ್ನು ಕಳ್ಕೊಳ್ತೇನೆ, ತನ್ನಷ್ಟು ದೌರ್ಭಾಗ್ಯಶಾಲಿನಿ ಬೇರೆ ಯಾರಿದ್ದಾರೆ, ಹೀಗೆ ದುಃಖದಿಂದ ದ್ರೌಪದಿ ಕೇಳಿದರೆ ಭೀಮಸೇನ ಅನಿವಾರ್ಯವಾಗಿ ಸೌಗಂಧಿಕವನ್ನು ತಂದುಕೊಡುವ ಪ್ರಯತ್ನಕ್ಕೆ ಮುಂದಾಗ್ತಾನೆ. ದ್ರೌಪದಿಯಿಂದ ಬೀಳ್ಕೊಟ್ಟು ಉತ್ತರಾಭಿಮುಖವಾಗಿ ಬದರಿಕಾಶ್ರಮದಿಂದ ಭೀಮಸೇನ ಮುಂದೆ ಮುಂದೆ ಸಾಗ್ತಾನೆ. ಆದರೆ ದಾರಿಯಲ್ಲಿ ಇನ್ನೊಂದು ವಿಶೇಷ ಘಟನೆ ಸಂಭವಿಸ್ತದೆ. ಎಷ್ಟೋ ಕಾಲದಿಂದ ರಾಮದರ್ಶನದ ನಿರೀಕ್ಷೆಯಲ್ಲಿ ಭೀಮಸೇನನ ದಾರಿಯಲ್ಲಿ ಕುಳಿತಿದ್ದ ಹನುಮಂತ ಭೀಮಸೇನನ ಬರೋಣವನ್ನು ಕಂಡು ಅವನನ್ನು ಪರೀಕ್ಷಿಸುವುದಕ್ಕೆ ಮನಸ್ಸು ಮಾಡುತ್ತಾನೆ. ದಾರಿಯಂ ಕಟ್ಟಿ ನೋಡುವೆ, ದಾರಿಯಂ ಕಟ್ಟಿ ನೋಡುವೆ ನಿವನ ಸಾಹಸವ ಯಾರೆಂದು ತಿಳಿಯಬೇಕೆನುದ ವಟ ಮೂಲದೊಳು ಭೂರಿ ವಿಕ್ರಮಿ ಹನುಮ ಬಾಲಮವು ಪದಗಿಟ್ಟು ಕ್ಷೀಣ ಕಾಯದಿ ಕುಳ್ಳಿರೆ. ತನ್ನ ದಾರಿಗೆ ಅಡ್ಡಲಾಗಿ ಬಾಲವನ್ನು ಚಾಚಿ ಕುಳಿತಿದ್ದ ಮುದಿ ಕಪಿಯನ್ನು ಅವನು ಹನುಮನೆಂದು ತಿಳಿಯದೆ ಭೀಮಸೇನ ಮಾತನಾಡಿಸ್ತಾನೆ. ತನ್ನ ದಾರಿಯನ್ನು ತೆರವು ಮಾಡು, ತಾನು ಮುಂದೆ ಸಾಗ್ತೇನೆ ಅಂತ ಆಡ್ತಾನೆ. ಆದರೆ ಈ ಭೀಮನ ರೋಷಾವೇಶದ ಅಬ್ಬರದ ನುಡಿಗಳಿಗೆ ಹನುಮಂತ ತುಂಬ ತಣ್ಣಗೆ ಪ್ರತಿಕ್ರಿಯಿಸ್ತಾನೆ. ಮಾತ್ರವಲ್ಲ, ತಾನು ಭಯಗೊಂಡ ಹಾಗೆ ನಟಿಸ್ತಾನೆ. ಕಡು ಸಾಹಸಿಯೇ ಕೇಳು, ಕಡು ಸಾಹಸಿಯೇ ಕೇಳು, ಬೆದರಿಸಬೇಡ ಸತ್ವಗಳೆಲ್ಲ ಹಿಂಗಿಹೇ ನೋಡ ಉಡುಗಿ ಸತ್ವಗಳೆಲ್ಲ ಹಿಂಗಿಹೇ ನೋಡ ಪಡೆದ ಪ್ರಾರಂಭವ ನುಣುತಿಗೆ ಬಿಗಡ ಕಡು ಸಗಜಿ ಕೇಳು ಬೆದರಿಸಬೇಡ ಭೀಮನಲ್ಲಿ ಹನುಮಂತ ತನ್ನ ದಯನೀಯವಾದ ಸ್ಥಿತಿಯನ್ನು ಹೇಳಿಕೊಳ್ಳುತ್ತಾನೆ. ತನ್ನ ಬಾಲ ತನ್ನ ನಿಯಂತ್ರಣದಲ್ಲಿಲ್ಲ, ಆ ಬಾಲವನ್ನು ತಾನು ಎತ್ತಲಾರೆ, ಆದ್ದರಿಂದ ನೀನೇ ಈ ಬಾಲವನ್ನೆತ್ತಿ ಪಕ್ಕದಲ್ಲಿಟ್ಟು ಮುಂದೆ ಸಾಗು ಅಂತ ಹನುಮಂತ ಹೇಳ್ತಾನೆ. ಇದೀಗ ಹನುಮಂತನ ಬಾಲವನ್ನೆತ್ತುವುದಕ್ಕೆ ಭೀಮನ ಪ್ರಯತ್ನ. ಎತ್ತಿ ಕೆಲದೊಳಿರಿಸಿ, ಎತ್ತಿ ಕೆಲದೊಳಿರಿಸಿ ಪಥವಯ ನುತ್ತರಿಸುವೆನು ಎಂದನು. ಇತ್ತ ಹಿಗ್ಗಿ ಭುಜವನ್ನು ಧರಿ ಸುತ್ತ ಬದಿಗೆ ಬಂದನು. ಚರಣದಿಂದ ಹೃದಯ ನೋವು ಭರಿತವಾಗಿ ಹೇಳುತ್ತಿತು. ಕರದಿ ಬಿಡಿಯೇ ಹಸ್ತ ಒಡೆದು ರುಧಿರ ನೆಲಕ್ಕೆ ಚಿಮ್ಮಿತು. ಚರಣದಿಂದ ಹೃದಯ ನೀವು ಭರಿತವಾಗಿ ಹತ್ತಿದು ಕರದಿ ಬಿಡಿಯೇ ಹಸ್ತ ಒಡೆದು ರುಧಿರ ನೆಲಕ್ಕೆ ಚಿಮ್ಮಿತು. ಎತ್ತಿಕೆಲ್ಲ ತೋಳಿರಿಸಿ ಪಥವ ಉತ್ತರಿಸುವೆನೆಂದನು. ತನ್ನ ಕುರಿತು ಬಹಳ ಆತ್ಮವಿಶ್ವಾಸ ಇದ್ದ, 1,000 ಆನೆಗಳ ಬಲದಷ್ಟು ಬಲವನ್ನು ಹೊಂದಿದ ಭೀಮಸೇನ ತಾನು ಬಹು ಸುಲಭವಾಗಿ ಹನುಮಂತನ ಬಾಲವನ್ನೆತ್ತಿ ಪಕ್ಕಕ್ಕೆ ಇಡ್ತೇನೆ ಅಂತ ಭಾವಿಸಿದ. ಆದರೆ ಭೀಮನ ಯಾವ ಸತ್ವವೂ ಇಲ್ಲಿ ಪ್ರಯೋಜನಕ್ಕೆ ಬಾರದೆ ಹೋಯಿತು. ತಾನು ರಕ್ತವನ್ನು ಕಾರುತ್ತಾ ಕುಸಿದು ಕುಳಿತ ಭೀಮಸೇನ ತನ್ನನ್ನು ಅಡ್ಡವಿಸಿದ ವೃದ್ಧ ಕಪಿಯನ್ನು ಪ್ರಶ್ನಿಸ್ತಾನೆ, ಬಳಿರೆ ಬಾಪು ವೀರ. ಬಳಿರೆ ಬಾಪು ವೀರ ನಿನ್ನಯ ನೆಲೆಗಳ ನುಡಿದೀರ, ನಿನ್ನಯ ನೆಲೆಗಳ ನುಡಿದೀರ. ಕುಲದೊಲ್ಲು ನೋಡೆ ಕುಲದಲ್ಲಿ ನೋಡೆ ಕುರೂಪಿ ವಿಕಾರ, ಕುಲದಲ್ಲಿ ನೋಡೆ ಕುರೂಪಿ ವಿಕಾರ, ಕಲಿಕಂಠೀರವ ಕಪಟಾಕಾರ. ಬಳಿರೆ ಬಾಪು ವೀರ ನಿನ್ನಯ ನೆಲೆಗಳ ನುಡಿದೀರ, ಬಳಿರೆ ಬಾಪು ವೀರ. ಇಷ್ಟು ಸತ್ವಶಾಲಿಯಾದ ನೀನು ಯಾರು ಅನ್ನುವ ಭೀಮನ ಪ್ರಶ್ನೆಗೆ ಹನುಮಂತ ಉತ್ತರಿಸುವುದಿಲ್ಲ, ಬದಲಾಗಿ ಭೀಮನನ್ನೇ ಪ್ರಶ್ನಿಸ್ತಾನೆ, ನೀನು ಯಾರು ಅಂತ. ಆಗ ಭೀಮ ತನ್ನ ಪರಿಚಯವನ್ನು ಹೇಳಿಕೊಳ್ತಾನೆ. ವಾಯುಪುತ್ರ ನಾನು. ವಾಯುಪುತ್ರ ನಾನು ಕೇಳೈ ಭೀಮನೆಂಬ ವಿಧಾನ, ತಾಯಿ ಕುಂತಿ ದೇವಿ ತಾನಕ್ರಯನು ಧನಂಜಯನ, ರಾಯ ಪಾಂಡು ಜಾತ ರೈವರ್ ಗಜಪುರೇಶರೆಮ್ಮ, ಜಾಯ ಸೌಗಂಧಿಕವಾ ಬಯಸಲ್ ತರಲು ಗೋಪೇನೇಮ. ವಾಯುಪುತ್ತ ನಾನು ಕೇಳೈ ಭೀಮನೆಂಬ ವಿಧಾನ. ಬಂದ ಭೀಮಸೇನ ಸಂಬಂಧದಲ್ಲಿ ತನಗೆ ತಮ್ಮ ಅನ್ನುವುದನ್ನು ಹನುಮಂತ ತಿಳ್ಕೊಳ್ತಾನೆ. ಆಮೇಲೆ ತಾನು ಯಾರು ಅನ್ನುವುದನ್ನು ಭೀಮಸೇನನಿಗೆ ಹೇಳ್ತಾನೆ. ಈಗ ಅವರೊಳಗೆ ಇದ್ದಂತಹ ಸ್ಪರ್ಧೆಯ ಮನೋಧರ್ಮ ಮಾಯವಾಗಿ ಸೋದರರ ಪ್ರೀತಿ ಕಾಣಿಸಿಕೊಳ್ಳುತ್ತದೆ. ತಾನು ಹನುಮಂತನನ್ನು ಕಾಣ್ತಾ ಇದ್ದೇನೆ ಅಂತ ತಿಳಿದ ಭೀಮ ತನ್ನ ಅಪೇಕ್ಷೆಯೊಂದನ್ನು ಅವನ ಮುಂದಿಡುತ್ತಾನೆ. ಕಿರಿಯವನೆನ್ನುವ ಪ್ರೇಮ. ಕಿರಿಯವನೆನ್ನುವ ಪ್ರೇಮ Thank you. ಕೇಳಿಸಿ ಕೇಳಿಸಿ ಮಾಯ ಸರದಿಯ ದಾಟಿದ ಘನತರ ರೂಪವ ಸರದಿಯ ದಾಟಿದ ಘನತರ ರೂಪವ ಕರುಣಿಸಲಿ ಕಿಪಿ ಬರಿದ ಸಗಸನೆ ಲಾಲಿಸಿ ಕೇಳಿಸಿ ನಾನು ನಿನ್ನ ತಮ್ಮ ಎಂಬ ಪ್ರೇಮ ನಿನಗಿದ್ರೆ ಹಿಂದೆ ಲಂಕೆಯನ್ನು ಸೇರುವುದಕ್ಕಾಗಿ ಸಮುದ್ರೋಲ್ಲಂಘನ ಮಾಡುವಾಗ ಧರಿಸಿದ ವಿಶೇಷವಾದ ನಿನ್ನ ರೂಪವನ್ನು ತಾನು ನೋಡಬೇಕು ಅಂತ ಭೀಮ ಬಯಸ್ತಾನೆ. ನೀನದನ್ನು ನನಗೆ ತೋರಿಸಬೇಕು ಅಂತ ಹನುಮಂತನಲ್ಲಿ ಕೇಳುತ್ತಾನೆ. ಆದರೆ ಎಲ್ಲರಿಗೂ ಈ ರೂಪ ಸುಲಭ ಲಭ್ಯವಲ್ಲ. ಹನುಮಂತ ಭೀಮಸೇನಲ್ಲಿ ಹೇಳ್ತಾನೆ, ಏನು ಮರುಳೆ ನಿನಗೆ? ಪರಿಸಲಾರದ ಕಾರ್ಯ ಸುಮ್ಮನೆ ಪರಿಸಲಾರದ ಕಾರ್ಯ ಸುಮ್ಮನೆ ನೀನೊರೆದು ಕೆಡಿಸಲುಂಟೆ ದೀರನೇ ನೀನೊರೆದು ಕೆಡಿಸಲುಂಟೆ ಭೀಮಸೇನ ಹನುಮಂತನನ್ನು ಬೀಳ್ಕೊಂಡು ಕುಬೇರನಿದ್ದಲ್ಲಿಗೆ ಬರ್ತಾನೆ, ಅರ್ಥಾತ್ ಅವನ ಕೊಳದಲ್ಲಿದ್ದ ಸೌಗಂಧಿಕ ಸುಮಗಳನ್ನು ಕಾಣುತ್ತಾನೆ. ಕಾವಲಿದ್ದ ಭಟರನ್ನೆಲ್ಲ ಓಡಿಸಿ ಸುಮಗಳನ್ನು ಕೊಯ್ಯುವುದಕ್ಕೆ ಪ್ರಾರಂಭಿಸ್ತಾನೆ. ಈ ದೂರು ಕುಬೇರನಿಗೆ ಮುಟ್ಟುತ್ತದೆ. ಆಗ ಕುಬೇರ ದೂರ ಹೇಳಿದ ಚರರ ಕುಬೇರ ತನ್ನ ಮಂತ್ರಿಯನ್ನು ಭೀಮನನ್ನು ವಿಚಾರಿಸುವುದಕ್ಕಾಗಿ ಕಳುಹಿಸಿಕೊಡುತ್ತಾನೆ. ಭೀಮ ಮತ್ತು ಕುಬೇರನ ಮಂತ್ರಿಗೆ ಯುದ್ಧ ನಡೆಯುತ್ತದೆ. ಅವರಿಬ್ಬರ ನಡುವೆ ನಡೆಯುವ ಯುದ್ಧ ಸನ್ನಿವೇಶದ ಎರಡು ವೀರರಸದ ಪದ್ಯಗಳು. ಎಲ್ಲೋ ಕಳ್ಳ ತನದ ಯುದ್ಧದಲ್ಲಿ ಗೆದ್ದ ಭೀಮನನ್ನು ಗೌರವದಿಂದ ಕಾಣುವುದು ಕುಬೇರನಿಗೆ ಅನಿವಾರ್ಯವಾಗುತ್ತದೆ. ಸೌಗಂಧಿಕ ಸುಮಗಳನ್ನು ತಾನೇ ತೆಗೆದುಕೊಂಡು ಭೀಮನನ್ನೂ ಕರೆದುಕೊಂಡು ಧರ್ಮರಾಯನ ದರ್ಶನಕ್ಕೆ ಕುಬೇರ ಬರುತ್ತಾನೆ. ಈ ಕುಬೇರನನ್ನು ಕಂಡು ಧರ್ಮರಾಯ ಆಡುವ ಮಾತು, ಏನು ಧನ್ಯರೋ ನಾವು, ಏನು ಧನ್ಯರೋ ನಾವು ತವ ಚರಣ ಭೇಟಿ ತಾನಾಗಿ ದೊರಕಿದುದು ನಮಗ್ಯಾರು ಸಾಟಿ ಪರಮ ಪಾವನವಾಯಿತು ಶಶಿವಂಶ ಮುದದಿ ನರಮನುಜರಾವುಯಿ ಪರಿಪೂರ್ಣ ದಯದಿ ಏನು ಧನ್ಯರು ನಾವು ತವ ಚರಣ ಭೇಟಿ ಧರ್ಮರಾಯನ ವಿನಯ ಸೌಜನ್ಯ ಧಾರ್ಮಿಕತೆಗಳನ್ನು ಕಂಡು ಕುಬೇರ ಬಹಳವಾಗಿ ಧರ್ಮರಾಯನನ್ನು ಮೆಚ್ಚಿ ಅನುಗ್ರಹದ ದೃಷ್ಟಿಯಿಂದ ಮಾತನಾಡುತ್ತಾನೆ. ಬಾಪು ಬಳಿರೆ, ಬಾಪು ಬಳಿರೆ ಗುಣಶೀಲ ಪರಾಕ್ರಮಿ ಭೂಪ ಧರ್ಮರಾಯ ಪಾಪ ರಹಿತ ಸತ್ಯ ಧರ್ಮ ನಿಷ್ಠ ಜಗದ್ವಾಪಕ ಹರಿ ಪ್ರಿಯ ಪಾಪ ಸಜನ ಪರಿಪೋಷಿತ ಮನುಮತ ರೂಪ ನಿಶಕುಲ ದೀಪದ ಯಾಕರ ಬಾಪು ಬಳಿರೆ ಗುಣಶೀಲ ಪರಾಕ್ರಮಿ ಭೂಪ ಧರ್ಮರಾಯ ಬಾಪು ಬಳಿರೆ ಗುಣಶೀಲ ಪರಾಕ್ರಮಿ ಕರದುಳು ಪರಶುಪಾಶಾಂಕುಶ ಭಾರಿಗೆ ಹರುಷಧಿ ಭಕ್ತರಾಯ ಕೊರೆವಗೆ ಇದುವರೆಗೂ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಸೌಗಂಧಿಕ ಹರಣ, ಭಾಗವತರು ಶ್ರೀಪತಿ ನಾಯಕ್ ಆಜೇರು, ಮದ್ದಳೆ ಗೋಪಾಲಕೃಷ್ಣ ಭಟ್ ತೆಂಕವೈಲು, ಚಂಡೆ ಪ್ರಕಾಶ್ ಬಂಗಾರಡ್ಕ, ನಿರೂಪಣೆ ರಾಧಾಕೃಷ್ಣ ಕಲ್ಚಾರ್. ಈಗ ಕೇಳಿ ಕೃಷಿ ಮಾಹಿತಿ. ರಬ್ಬರ್ ಕೃಷಿಯು ಲಾಭದಾಯಕವಾಗಬೇಕಿದ್ರೆ ಕೆಲವೊಂದು ಬೇಸಾಯ ಕ್ರಮಗಳನ್ನು ವ್ಯವಸ್ಥಿತವಾಗಿ ಮಾಡಬೇಕಾಗ್ತದೆ. ವೈಜ್ಞಾನಿಕವಾಗಿ ಟ್ಯಾಪಿಂಗ್ ಮಾಡುವಂತಹದ್ದು ಕೂಡ ಅತ್ಯಂತ ಪ್ರಮುಖವಾದಂತಹ ವಿಚಾರ. ಟ್ಯಾಪಿಂಗ್ ಮಾಡುವಂತಹದ್ದು ವೈಜ್ಞಾನಿಕವಾಗಿ ಇಲ್ಲದೆ ಹೋದರೆ ಇಳುವರಿ ಕಡಿಮೆಯಾಗಬಹುದು. ಕೃಷಿಕರು ಸ್ವತಃ ತಾವೇ ತೋಟಕ್ಕೆ ಹೋಗಿ ಟ್ಯಾಪಿಂಗಿನ ತೊಂದರೆಗಳನ್ನು ಗುರುತಿಸಬೇಕಾಗ್ತದೆ. ತೋಟಗಳಲ್ಲಿ ಮಾಡುವಂತಹ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳು ಕೂಡ ಇಳುವರಿ ನಷ್ಟ ಆಗುವುದಕ್ಕೆ ಕಾರಣ ಆಗಬಹುದು. ಪ್ರತಿ ಸಲವೂ ಟ್ಯಾಪಿಂಗ್ ಮಾಡುವಾಗ ತುಂಡಾಗುವಂತಹ ತೊಗಟೆಯ ಪ್ರಮಾಣ ಅಳತೆಯಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಹಿಂಗಾನೆ ಕುತ್ತಿ ಟ್ಯಾಪಿಂಗ್ ಮಾಡದೇ ಇರುವಂತಹದ್ದು, ನೀರುಡುಗೆ ನಿಯಮಿತವಾಗಿ ಗಾಯ ಮಾಡಲಿರುವುದು, ಟ್ಯಾಪಿಂಗ್ ತೊಗಟೆಯ ಇಳಿಜಾರನ್ನು ಕ್ರಮಬದ್ಧವಾಗಿ ಅಳವಡಿಸದೇ ಇರುವಂತಹದ್ದು, ಟ್ಯಾಪಿಂಗ್ ಸಮಯವನ್ನು ಸರಿಯಾಗಿ ಪಾಲಿಸದೇ ಇರುವಂತಹದ್ದು, ಈ ಎಲ್ಲ ನ್ಯೂನತೆಗಳನ್ನು ಕಾರ್ಮಿಕರೊಂದಿಗೆ ಚರ್ಚಿಸಿ ಸರಿಪಡಿಸಿದರೆ ಒಟ್ಟು ಇಳುವರಿಯಲ್ಲಿ ಹೆಚ್ಚಳವನ್ನು ಗಮನಿಸಬಹುದು. ಅಧಿಕ ಅಂತರದ ಟ್ಯಾಪಿಂಗ್ ಮಾಡುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ವಿಚಾರ. ನಿರ್ದಿಷ್ಟ ಅಂತರವನ್ನು ನೀಡಿ ಉತ್ತೇಜಕ ಔಷಧಿಯನ್ನು ಹಚ್ಚಿ ಮಾಡುವಂತಹ ಟ್ಯಾಪಿಂಗ್ಗೆ ಕೃಷಿಕರಲ್ಲಿ ಹೆಚ್ಚಿನ ಒಂದು ಪ್ರಚಾರ ಇದೆ. 3 ದಿವಸಕ್ಕೊಂದ್ಸಾರಿ, 4 ದಿವಸಕ್ಕೊಮ್ಮೆ, ವಾರದಲ್ಲಿ ಒಮ್ಮೆ, ಹೀಗೆ 3 ರೀತಿಯಲ್ಲಿ ಟ್ಯಾಪಿಂಗ್ ರೀತಿಗಳನ್ನು ರಬ್ಬರ್ ಮಂಡಳಿಯು ಶಿಫಾರಸು ಮಾಡಿದೆ. ಇದರಲ್ಲಿ ವಾರಕ್ಕೊಮ್ಮೆ ಎನ್ನುವಂತಹದ್ದು ಹೆಚ್ಚು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆ. ವಾರಕ್ಕೊಮ್ಮೆ ಟ್ಯಾಪಿಂಗ್ ಅನ್ನು ಮಾಡುವುದರಿಂದ ಕೆಲವೊಂದು ಅನುಕೂಲತೆಗಳಿವೆ. ಖರ್ಚು ಶೇಕಡ 45% ಕಡಿಮೆ ಆಗ್ತದೆ. ಮರಗಳು ದೀರ್ಘಕಾಲದವರೆಗೆ ಇಳುವರಿಯನ್ನ ನೀಡುತ್ತದೆ. ಮರಗಟ್ಟುವ ರೋಗ ಕಡಿಮೆಯಾಗ್ತದೆ. ದಿಮ್ಮಿಯ ಬೆಳವಣಿಗೆ ಹೆಚ್ಚಾಗ್ತದೆ. ಕೃಷಿಕರಿಗೆ ಇನ್ನಿತರ ದಿವಸಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ನಡೆಸುವುದಕ್ಕೆ ಸಮಯಾವಕಾಶ ಸಿಗ್ತದೆ. ಉದ್ಯೋಗವಿದ್ದವರಿಗೆ ರಜಾ ದಿನಗಳಲ್ಲಿ ಹೆಚ್ಚು ಸಮಯವನ್ನು ಉಪಯೋಗಿಸಿ ಹಾಲಿಡಿಸಬಹುದು. ಟ್ಯಾಪರ್ಗಳ ಅಭಾವವನ್ನು ಇದರಿಂದ ಕಡಿಮೆ ಮಾಡಬಹುದು. ವಾರದಲ್ಲೊಮ್ಮೆ ಟ್ಯಾಪಿಂಗ್ ಮಾಡುವ ಟ್ಯಾಪರ್ಗೆ ಒಂದು ವಾರದಲ್ಲಿ 7 ಹೆಕ್ಟೇರ್ ರಬ್ಬರ್ ತೋಟವನ್ನು ಟ್ಯಾಪಿಂಗ್ ಮಾಡಬಹುದು. ಇನ್ನು ನಿಯಂತ್ರಿತ ಮೇಲ್ಮುಖ ಟ್ಯಾಪಿಂಗ್, ಇದು ಕೂಡ ಇನ್ನೊಂದು ಪ್ರಮುಖವಾದಂತಹ ವಿಚಾರ. ರಬ್ಬರ್ ಮರಗಳಲ್ಲಿ ಸಾಮಾನ್ಯವಾಗಿ ಹಾಲಿಳಿಸುವ ತೊಗಟೆಯ ಮೇಲಿರುವ ತೊಗಟೆಯಲ್ಲಿ ದೀರ್ಘಕಾಲದವರೆಗೆ ಟ್ಯಾಪಿಂಗ್ ಮಾಡುವ ರೀತಿ ನಿಯಂತ್ರಿತ ಮೇಲ್ಮುಖ ಟ್ಯಾಪಿಂಗ್ ಆಗಿದೆ. ಮರದ ಸುತ್ತಳತೆಯು 4ರಲ್ಲೊಂದು ಉದ್ದದಲ್ಲಿ ಟ್ಯಾಪಿಂಗ್ ಇಳಿಜಾರು 45°ಯಷ್ಟು ಓರೆಯಾಗಿ ಇಡಬೇಕು. 5% ಸಾಂದ್ರತೆಯ ಎಥಿಫೋನ್ ಅನ್ನು ತಿಂಗಳಿಗೆ ಒಂದ್ಸಾರಿ ಹಚ್ಚಬೇಕು. ನೂತನ ವಿನ್ಯಾಸಗೊಳಿಸಿದ ಗೂಜ್ ಕತ್ತಿಯನ್ನು ಉಪಯೋಗಿಸಿಕೊಂಡು ಟ್ಯಾಪಿಂಗ್ ಅನ್ನು ಮಾಡಬೇಕು. ಇಳುವರಿಯು ಕಡಿಮೆ ಇರುವಂತಹ ಮರಗಳಲ್ಲಿ ಟ್ಯಾಪಿಂಗಿನ ತೊಂದರೆಯಿಂದ ಹೊಸ ತೊಗಟೆಯಲ್ಲಿ ಟ್ಯಾಪಿಂಗ್ ಸಾಧ್ಯವಾಗದ ಮರಗಳಲ್ಲಿ ನಿಯಂತ್ರಿತ ಮೇಲ್ಮುಖ ಟ್ಯಾಪಿಂಗ್ ಅನ್ನು ಮಾಡಬಹುದು. ಸರಾಸರಿ 50%ಕ್ಕಿಂತಲೂ ಹೆಚ್ಚು ಇಳುವರಿಯನ್ನು ನಿಯಂತ್ರಿತ ಮೇಲ್ಮುಖ ಟ್ಯಾಪಿಂಗ್ನಿಂದ ಪಡೆಯಬಹುದು. ಮಳೆಗಾಲದಲ್ಲಿ ರೈನ್ ಗಾರ್ಡಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹದ್ದು ಕೂಡ ಇನ್ನೊಂದು ಪ್ರಮುಖವಾದಂತಹ ವಿಚಾರ. ಪಾಲಿಥಿನ್ ರೈನ್ ಗಾರ್ಡಿಂಗ್, ಮಿಡಿ ರೈನ್ ಗಾರ್ಡಿಂಗ್, ಟ್ಯಾಪಿಂಗ್ ಶೇಡ್, ಇವುಗಳಲ್ಲಿ ಯಾವುದಾದರೂ ಒಂದನ್ನು ಉಪಯೋಗಿಸಿ ರೈನ್ ಗಾರ್ಡಿಂಗ್ ಅನ್ನು ಮಾಡಬಹುದು. ಇದರಿಂದ ಮಳೆಗಾಲದಲ್ಲಿ ಮರಗಳ ಆರೋಗ್ಯಕ್ಕೆ ಹಾನಿಯಾಗದ ರೀತಿಯಲ್ಲಿ ಕ್ರಮಬದ್ಧವಾದ ಅಂತರವನ್ನು ನೀಡಿ ತೋಟದ ಇಳುವರಿಯು ಹೆಚ್ಚಾಗುವುದಕ್ಕೆ ಅನುಕೂಲವಾಗುತ್ತದೆ. ರಬ್ಬರ್ ಬೆಳೆಯಲ್ಲಿ ಗೊಬ್ಬರ ನೀಡುವಿಕೆಯು ಕೂಡ ಅಷ್ಟೇ ಪ್ರಮುಖವಾದಂತಹ ವಿಚಾರವಾಗಿದೆ. ಮಣ್ಣು ಎಲೆಯನ್ನು ವಿಶ್ಲೇಷಿಸಿ ಗೊಬ್ಬರ ನೀಡಿದರೆ ಇಳುವರಿಯು ಹೆಚ್ಚಿಸುವುದರೊಂದಿಗೆ ಖರ್ಚನ್ನು ಕಡಿಮೆ ಮಾಡಬಹುದು. ಇದಲ್ಲದೆ ಮರಕಟ್ಟುವ ರೋಗದ ಹಾವಳಿಯನ್ನು ಕಡಿಮೆ ಮಾಡುವುದಕ್ಕೂ ಕೂಡ ಸಾಧ್ಯ ಇದೆ. ಮಣ್ಣು ಮತ್ತು ಎಲೆಯನ್ನು ವಿಶ್ಲೇಷಿಸುವುದಕ್ಕೆ ಸಾಧ್ಯ ಆಗದೇ ಇರುವಂತಹ ಕೃಷಿಕರು ನೇರವಾಗಿ ಗೊಬ್ಬರವನ್ನು ರಬ್ಬರ್ ಬಂಡಳಿಯ ಶಿಫಾರಸಿನಂತೆ ನೀಡಬಹುದು. ಮಣ್ಣಿನಲ್ಲಿ ತೇವಾಂಶ ಇರುವಾಗ ಮಾತ್ರ ಗೊಬ್ಬರವನ್ನು ಹಾಕಬೇಕು. ಗೊಬ್ಬರವು ನೀರಲ್ಲಿ ಕೊಚ್ಚಿ ಹೋಗದ ಹಾಗೆ ಹಾಗೂ ಆವಿಯಾಗದ ಹಾಗೆ ಜಾಗೃತಿಯನ್ನು ವಹಿಸಬೇಕು. ವೈಜ್ಞಾನಿಕ ರೀತಿಯ ಗೊಬ್ಬರ ನೀಡುವಿಕೆಯಿಂದ ಇಳುವರಿಯ ಸಾಮರ್ಥ್ಯದ ಜೊತೆಗೆ ಹೆಚ್ಚಿನ ಆದಾಯವನ್ನು ನಿರೀಕ್ಷಿಸಬಹುದು. ಅಕಾಲಿಕ ಎಲೆ ಉದುರುವಿಕೆ ಎನ್ನುವಂತಹ ರೋಗದಿಂದ 30%-50%ರಷ್ಟು ಇಳುವರಿಯಲ್ಲಿ ನಷ್ಟ ಸಂಭವಿಸುತ್ತದೆ. ಮಳೆಗಾಲದ ಆರಂಭದಲ್ಲಿ 1%ರ ಬೋರ್ಡೋ ಸಿಂಪರಣೆ ಅಥವಾ ಕಾಪರ್ಯಾಕ್ಸಿ ಕ್ಲೋರೈಡ್ ಅನ್ನು ಸ್ಪ್ರೇ ಆಯಿಲ್ನೊಂದಿಗೆ ಮಿಶ್ರಣಗೊಳಿಸಿ ಸಿಂಪಡಿಸಿದರೆ ತೋಟಕ್ಕೆ ಸಂರಕ್ಷಣೆಯನ್ನು ನೀಡಬಹುದು. ಮೈಕ್ರೋ ಸ್ಪ್ರೇಯಿಂಗ್ನಿಂದ ಸ್ಪ್ರೇ ಮಾಡುವುದರಿಂದ ಖರ್ಚು ಕಡಿಮೆ ಆಗ್ತದೆ, ಹೆಚ್ಚು ಸುಲಭವಾಗ್ತದೆ ಹಾಗೂ ಹೆಚ್ಚು ಫಲಪ್ರದವಾಗ್ತದೆ. ಹುಡಿ ಶಿಲೀಂಧ್ರ ರೋಗ, ತೊಗಟೆ ಕೊಳೆಯುವಿಕೆ, ಕೊರಿನೋಸ್ಪೋರ ರೋಗ, ಡ್ರೈ ರಾಟ್, ಪ್ಯಾಚ್ ಕ್ಯಾಂಕರ್, ಬೇರು ರೋಗ, ಇವುಗಳನ್ನು ಸರಿಯಾದ ಸಮಯಕ್ಕೆ ಪತ್ತೆ ಹಚ್ಚಿ ಕ್ರಮಬದ್ಧವಾದಂತಹ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದರಿಂದ ಮರಗಳು ಆರೋಗ್ಯದಿಂದ ಇರುವ ಹಾಗೆ ನೋಡಿಕೊಳ್ಳಬಹುದು. ಹಾಗೆ ರಬ್ಬರ್ ತೋಟಗಳಲ್ಲಿ ಮಣ್ಣು ಹಾಗೂ ಜಲ ಸಂರಕ್ಷಣೆಯ ಕಡೆಯೂ ಕೂಡ ಗಮನವನ್ನು ಕೊಡಬೇಕಾಗ್ತದೆ. ರಬ್ಬರ್ ತೋಟದ ಸುತ್ತ ಇರುವ ಸಮತಟ್ಟುಗಳು, ಇವುಗಳನ್ನು ಮಳೆಗಾಲದ ಆರಂಭದಲ್ಲಿ ಸ್ವಚ್ಛಗೊಳಿಸಬೇಕು. ಇಂಗು ಗುಂಡಿಗಳಿರುವ ತೋಟಗಳಲ್ಲಿ ಅವುಗಳನ್ನು ಶುಚಿಗೊಳಿಸಿ ಹೆಚ್ಚಿನ ಮಳೆ ನೀರು ಸಂಗ್ರಹ ಆಗುವ ಹಾಗೆ ಹಾಗೂ ಭೂಮಿಯಲ್ಲಿ ಇಂಗುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮುಚ್ಚಲು ಬೆಳೆಯನ್ನು ಸಂರಕ್ಷಿಸಬೇಕು. ಮಣ್ಣು ಹಾಗೂ ಜಲ ಸಂರಕ್ಷಣೆಯಿಂದ ಸುಮಾರು 15%-20%ದಷ್ಟು ಇಳುವರಿಯು ಹೆಚ್ಚುವುದು ಕಂಡುಬಂದಿದೆ. ಹಾಗೆಯೇ ಕಳೆ ನಿಯಂತ್ರಣದ ಕಡೆಯೂ ಕೂಡ ರೈತರು ಗಮನವನ್ನು ಕೊಡಬೇಕಾಗ್ತದೆ. ತೋಟದ ಕಳೆಗಳನ್ನು ವರ್ಷದಲ್ಲಿ 2 ಸಲವಾದರೂ ತೆಗಿಬೇಕು. ಇವುಗಳನ್ನು ತೋಟದಲ್ಲಿ ಮರಗಳಿಗೆ ಹೊದಿಕೆ ನೀಡುವುದಕ್ಕೆ ಉಪಯೋಗಿಸಬಹುದು. ಇದರಿಂದ ಮಣ್ಣಿನ ಸಾರಾಂಶದ ಸಂರಕ್ಷಣೆಯೂ ಕೂಡ ಆಗ್ತದೆ. ರಬ್ಬರ್ ತೋಟದಲ್ಲಿರುವಂತಹ ಸಣ್ಣ ರಬ್ಬರ್ ಮರಗಳನ್ನು ಹಾಗೂ ಪ್ರಯೋಜನವಿಲ್ಲದ ಇನ್ನಿತರ ಮರಗಳನ್ನು, ಚಿಗುರುಗಳನ್ನು, ಸಣ್ಣ ಗಿಡಗಳ ಗುತ್ತಿಗಳನ್ನು ಕಡಿದು ತೆಗಿಬೇಕು. ಇನ್ನಿತರ ವೃಕ್ಷಗಳ ರೆಂಬೆಗಳನ್ನು ನಿಯಂತ್ರಿಸಬೇಕು. ಇದರಿಂದ ಲಭಿಸುವಂತಹ ಸೊಪ್ಪುಗಳನ್ನು ತೋಟದಲ್ಲಿ ಗೊಬ್ಬರವಾಗಿ ಬಳಸಬಹುದು. ಹಾಗೆಯೇ ತೋಟದ ಮಾಲೀಕ ಹಾಗೂ ಟ್ಯಾಪಿಂಗ್ ಕಾರ್ಮಿಕರೊಂದಿಗೆ ಉತ್ತಮವಾದಂತಹ ಬಾಂಧವ್ಯ ಇಳುವರಿಯ ವರ್ಧನೆಗೆ ಸಹಕಾರಿಯಾಗ್ತದೆ. ಕಾರ್ಮಿಕರನ್ನು ಪ್ರೋತ್ಸಾಹಿಸುವುದರೊಂದಿಗೆ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ನೀಡಬೇಕು. ರಬ್ಬರ್ ಮಂಡಳಿಯಿಂದ ಟ್ಯಾಪರ್ಗಳಿಗೆ ದೊರೆಯುವಂತಹ ಸವಲತ್ತುಗಳನ್ನು, ಅವರಿಗೆ ದೊರೆಯುವ ಸೌಲಭ್ಯಗಳನ್ನು ಕೂಡಲೇ ದೊರೆಯುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ರಬ್ಬರ್ ಮಂಡಳಿಯು ಟ್ಯಾಪಿಂಗ್ ನುರಿತರ ಸಹಕಾರದೊಂದಿಗೆ ಟ್ಯಾಪರ್ಗಳಿಗೆ ಕಾಲಕಾಲಕ್ಕೆ ತರಬೇತಿಯನ್ನು ಕೂಡ ನೀಡ್ತಾ ಇರ್ತದೆ. ಇದರಿಂದ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದು. ರಬ್ಬರ್ ಕೃಷಿಯಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವಂತಹದ್ದು ಕೂಡ ಅಷ್ಟೇ ಅವಶ್ಯಕವಾಗ್ತದೆ. ಸ್ವತಃ ಟ್ಯಾಪಿಂಗ್ ಮಾಡುವುದರಿಂದ ಸಾಕಷ್ಟು ಮಟ್ಟಿಗೆ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವುದಕ್ಕೆ ಅವಕಾಶ ಇದೆ. ಕೃಷಿಕರಾಗಿರುವವರು ನಿಜವಾಗಿಯೂ ಟ್ಯಾಪಿಂಗ್ನ ಬಗ್ಗೆ ಇರುವಂತಹ ವೈಜ್ಞಾನಿಕ ವಿಷಯಗಳನ್ನು ಅರಿತುಕೊಂಡು ಸ್ವತಃ ಟ್ಯಾಪಿಂಗ್ನ ಮಾಡಿದರೆ ಒಳ್ಳೆಯದು. ಪ್ರಯತ್ನಿಸಿದರೆ ಇದನ್ನು ಖಂಡಿತವಾಗಿಯೂ ಮಾಡಬಹುದು. ಕೃಷಿಕರ ಕುಟುಂಬದವರು ಜೊತೆ ಸೇರಬಹುದು, ಸ್ವತಃ ಟ್ಯಾಪಿಂಗ್ ಮಾಡುವುದಾದರೆ ಉತ್ತಮ ಆದಾಯವನ್ನು ಕೂಡ ಪಡೆಯಬಹುದು. ಕೃಷಿ ಕೆಲಸ ಕಾರ್ಯಗಳನ್ನು ಸ್ವಂತದಿಂದ ಮಾಡುವಂತಹದ್ದು ಕೂಡ ಒಳ್ಳೆಯದು. ಹೆಚ್ಚಿನ ತಾಂತ್ರಿಕತೆ ಅವಶ್ಯಕತೆ ಇಲ್ಲದ ಕೆಲಸ ಕಾರ್ಯಗಳಾದ ಕಳೆ ನಿರ್ವಹಣೆ ಮಾಡುವಂತಹದ್ದು, ಗೊಬ್ಬರ ನೀಡುವುದು, ಸ್ಕ್ರ್ಯಾಪ್ಗಳ ಸಂಗ್ರಹಣೆ, ತೊಗಟೆಯ ಸಂರಕ್ಷಣೆ, ರೈನ್ ಗಾರ್ಡಿಂಗ್ ಮಾಡುವಂತಹದ್ದು, ಈ ಎಲ್ಲ ಕೆಲಸಗಳನ್ನು ಸ್ವತಃ ಮಾಡುವುದರಿಂದ ಹೆಚ್ಚಿನ ಒಂದು ಕೂಲಿ ಖರ್ಚನ್ನು ಉಳಿಸಬಹುದು. ಅದೇ ರೀತಿ ಖರ್ಚು ವೆಚ್ಚಗಳ ಆದಾಯವನ್ನು ಬರೆದಿಡುವಂತಹದ್ದು ಕೂಡ ಅಷ್ಟೇ ಪ್ರಮುಖವಾಗ್ತದೆ. ಒಂದು ವರ್ಷ ಲಭಿಸುವಂತಹ ಟ್ಯಾಪಿಂಗ್ ದಿನಗಳ ಸಂಖ್ಯೆ, ಶೀಟುಗಳ ಸಂಖ್ಯೆ ಅಥವಾ ತೂಕ, ರಬ್ಬರ್ ಹಾಲಿನ ಪ್ರಮಾಣ ಹಾಗೂ ಒಣಗಿದ ತೂಕ, ಸ್ಕ್ರ್ಯಾಪಿನ ತೂಕ, ಒಂದು ದಿನದ ಸರಾಸರಿ ಇಳುವರಿ, ಟ್ಯಾಪಿಂಗ್ ಕೂಲಿ, ಇನ್ನಿತರ ಕೃಷಿ ಕೆಲಸಗಳ ಖರ್ಚು, ಸ್ವಂತ ಮಾಡುವ ಕೆಲಸದ ಮೌಲ್ಯ, ಇಳುವರಿ ಸಾಮರ್ಥ್ಯ, ಲಭಿಸಿರುವಂತಹ ಒಟ್ಟು ಆದಾಯ, ಬಾಕಿ ಮೊತ್ತ, ಇವುಗಳೆಲ್ಲವುಗಳನ್ನು ಬರೆದಿಟ್ಟುಕೋಬೇಕು. ಪ್ರತಿ ವರ್ಷವೂ ಲೆಕ್ಕಾಚಾರಗಳ ಬಗ್ಗೆ ಅವಲೋಕಿಸಬೇಕು. ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡುವುದಕ್ಕೆ ಮತ್ತು ಮುಂದಿನ ದಿವಸಗಳಲ್ಲಿ ಮುಂಗಡ ಕೆಲಸಗಳ ಬಗ್ಗೆ ವಿಮರ್ಶೆಯನ್ನು ಮಾಡಿಕೊಳ್ಳುವುದಕ್ಕೂ ಕೂಡ ಇದು ಸಹಾಯವಾಗುತ್ತದೆ. ಕ್ರಮಬದ್ಧವಾಗಿ ಕೆಲಸ ಕಾರ್ಯ ಹಾಗೂ ಖರ್ಚು ವೆಚ್ಚಗಳನ್ನು ಮಾಡಿದರೆ ರಬ್ಬರ್ ಕೃಷಿಯಲ್ಲಿ ಹೆಚ್ಚು ಆದಾಯವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಗುಣಮಟ್ಟಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇರುವ ಸಂದರ್ಭದಲ್ಲಿ ಕೃಷಿಕರು ಅವರವರ ಉತ್ಪನ್ನಗಳ ಗುಣಮಟ್ಟವನ್ನು ಹೆಚ್ಚಿಸಿ ಹೆಚ್ಚು ದರ ಸಿಗುವ ಹಾಗೆ ಮಾಡಬಹುದು. ಕಡಿಮೆ ದರ್ಜೆಯ ಶೀಟಿಗಿಂತಲೂ ಉತ್ತಮ ದರ್ಜೆಯ ಶೀಟುಗಳಿಗೆ ಹೆಚ್ಚು ಬೆಲೆ ದೊರೆಯುವಂತಹ ಸಂದರ್ಭದಲ್ಲಿ ಸ್ವಲ್ಪ ಗಮನವನ್ನು ಹರಿಸಿದರೆ ಉತ್ತಮ ಗುಣಮಟ್ಟದ ಶೀಟನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಭವಿಷ್ಯದಲ್ಲಿ ಕಡಿಮೆ ದರ್ಜೆಯ ಶೀಟುಗಳನ್ನು ಖರೀದಿಸುವುದಕ್ಕೆ ಯಾರೂ ಮುಂದೆ ಬಾರದೇ ಇರುವಂತಹ ಸಂದರ್ಭವೂ ಕೂಡ ಇದೆ. ಕೃಷಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಲಾಭವನ್ನು ಪಡೆಯುವುದಕ್ಕೆ, ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ನಿವಾರಿಸುವುದಕ್ಕೆ ಕೃಷಿಕರ ಸಂಘಗಳು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ರಬ್ಬರ್ ಉತ್ಪಾದಕರ ಸಂಘಗಳಲ್ಲಿ ರಬ್ಬರ್ ಹಾಲನ್ನು ಸಂಗ್ರಹಿಸಿ ಅತ್ಯುತ್ತಮ ದರ್ಜೆಯ ಶೀಟುಗಳನ್ನು ತಯಾರಿಸಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಬೆಲೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ರಬ್ಬರ್ ಹಾಲಿಗೆ ಹೆಚ್ಚು ಬೆಲೆ ದೊರೆಯುವ ಸಂದರ್ಭದಲ್ಲಿ ಹಾಲನ್ನು ವಿಕ್ರಯಿಸಿ ಲಾಭವನ್ನು ಮಾಡಬಹುದು. ಇವಲ್ಲದೆ ರಬ್ಬರ್ ಕೃಷಿಕರು ಉತ್ಪಾದಿಸುವ ಶೀಟ್, ರಬ್ಬರ್, ಸ್ಕ್ರೇಪ್ ಮೊದಲಾದವುಗಳನ್ನು ಖರೀದಿಸಿ ಮಾರಾಟ ಮಾಡುವಾಗ ಚರ್ಚಿಸಿ ಹೆಚ್ಚಿನ ಬೆಲೆಯನ್ನು ಕೃಷಿಕನಿಗೆ ನೀಡುವುದಕ್ಕೆ ಸಹಾಯ ಮಾಡಬಹುದು. ತರಕಾರಿ, ಇನ್ನಿತರ ಕೃಷಿ ವಸ್ತುಗಳು, ಕೃಷಿಯೇತರ ವಸ್ತುಗಳನ್ನು ಸಂಘಗಳ ಮೂಲಕ ಕೃಷಿಕನಿಗೆ ತಲುಪಿಸುವುದಕ್ಕೆ ಸಾಧ್ಯ ಇದೆ. ಸಂಘಗಳ ಸದಸ್ಯರ ತೋಟಗಳ ಕೃಷಿ ಕೆಲಸ ಕಾರ್ಯಗಳನ್ನು ಯಂತ್ರಗಳನ್ನು ಉಪಯೋಗಿಸಿಕೊಂಡು ಮಾಡಿದರೆ ಅತಿ ಕಡಿಮೆ ಖರ್ಚಿನಲ್ಲಿ ಹಾಗೂ ಕಡಿಮೆ ಸಮಯದಲ್ಲಿ ಮಾಡಿಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಕೃಷಿ ಮಾಹಿತಿ ಕೇಳಿದರೆ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದರೆ ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಹೊಸ ವರ್ಷದ ನಿರೀಕ್ಷೆಯಲ್ಲಿ ನಾವು ನೀವೆಲ್ಲ ಇದ್ದೇವೆ. ಹೊಸ ವರ್ಷ ಬಂದಾಗ ಹೊಸ ಹರುಷ ತಂದಾಗ ಏನು ನಿರೀಕ್ಷೆಗಳಿವೆ, ಏನು ಸಂಕಲ್ಪಗಳಿವೆ ಹಂಚಿಕೊಳ್ಳುವ ಸಮಯ ಬಂದಿದೆ. ಮೂಡಿ ಬರಲಿ ಹೊಸ ವರ್ಷದ ಹೊಸ ಕಾಂತಿಯ ತಾರೆ, ಸಾಗಿ ಬರಲಿ ಮೇಲಿನಿಂದ ಹೊಸ ಬೆಳಕಿನ ಧಾರೆ. ಇದೇ 31ರಂದು ಮಂಗಳವಾರ ಸಂಜೆ 5 ರಿಂದ 6 ಗಂಟೆಯವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ 20